ಅಂದ್ರೆ ನಮ್ಮಲ್ಲಿಗ ನಾನು ಈ ವರ್ಷ ಒಂದು ಎರಡೂವರೆ ಕ್ವಿಂಟಾಲು ಸಿಕ್ತು ಕಾಳುಮೆಣಸು ಅಷ್ಟೇ. ಆ ಎರಡೂವರೆ ಕ್ವಿಂಟಾಲ್ ಸಿಕ್ಕಿದ್ದು ನಮಗೆ ಈ ಮಳೆದು ಬಾಧೆಯಿಂದನೇ ಅರ್ಧ ತೊಂದರೆ ಆಗಿ ಬಳ್ಳಿಗಳು ಇಲ್ದಿಲ್ದ್ರಿಂದ ಆಗಿದ್ದು, ಇಲ್ದೋಗಿದ್ರೆ ಒಂದು 5 ಕ್ವಿಂಟಾಲ್ ಆಗಬೇಕಾಗಿತ್ತು ಈ ವರ್ಷ. ಆದ್ರೂ ನಮಗೊಂದು ಅಡಿಷನಲ್ ಇನ್ಕಮ್ ಅಂತ ಹೇಳ್ಬೋದು. ಅದರಲ್ಲಿ ಏನು ಮಾತಾಡ್ತಾ ನೀವು ಹೇಳಿದ್ರಿ, ನಿಮ್ಮದೇ ಆದ ಒಂದು ನರ್ಸರಿ ಸಸ್ಯ ಕ್ಷೇತ್ರನೂ ನೀವು ಮಾಡಿಕೊಂಡ್ರಿ ಅಂತ, ಈ ಪ್ರಯತ್ನಕ್ಕೆ ಏನು ಪ್ರೇರಣೆ, ಇದರಲ್ಲಿ ನಿಮ್ಮ ಅನುಭವ, ಅದರೂ ನಿಮಗೆ ಆರ್ಥಿಕವಾಗಿ ಹೇಗೆ ಅನುಕೂಲತೆ ಮಾಡಿಕೊಟ್ಟಿದೆ? ನಾನು ಇವತ್ತರೆಗೂ ಒಂದು ಎಕನಾಮಿಕಲ್ ಫಾರ್ಮರ್ ಅಂತಂದರೆ, ಸಣ್ಣದಾಗಿ ಒಂದು ಪ್ರಯೋಗ ಮಾಡಿ ಅದು ಸಕ್ಸಸ್ ಆದರೆ ನಂತರ ಅದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಂಡು ಹೋಗ್ತೀನಿ. ಅದೇ ರೀತಿ ಇದುವೇ ಒಂದು ನರ್ಸರಿ ಮಾಡಿದ್ದುವೇ ಒಂದು ಪ್ರಯೋಗನೇ. ನಾನು 96 ಇದರಿಂದ ಚನ್ನರಾಯಪಟ್ಟಣದಿಂದ ಕೆಲವು ಸಸಿಗಳನ್ನ ತಂದೆ. ಅವಾಗ ಅನ್ನಿಸ್ತು ತುಂಬ ಜಾಸ್ತಿ ಆಯಿತು, ಆ ದುಡ್ಡು ಕೊಟ್ಟು ಅಲ್ಲಿಂದ ತಂದು ಬಾಡಿಗೆ ಕೊಟ್ಟು ಎಲ್ಲ ತಂದು ತುಂಬ ಜಾಸ್ತಿ ಆಯಿತು ಅಂತ. ನಾನೇ 250 ನಮ್ಮದೇ ಆದ ಸೆಲೆಕ್ಟೆಡ್ ಪ್ಲಾಂಟ್ಸಲ್ಲಿ ನಾನೇನೇ 250 ಮಾಡೋಕ್ಕೆ ಶುರು ಮಾಡಿದೆ. ಅದರಲ್ಲಿ ನನ್ನ ಸ್ನೇಹಿತರು ಒಬ್ಬರು 100 ತೊಗೊಂಡೋಗಿ ಅವರು HD Kote ತಾಲೂಕಲ್ಲಿ ಒಂದು ತೋಟ ಮಾಡಿ ಅಲ್ಲಿ ಹಾಕಿದ್ರು. ನನ್ನ ಸ್ನೇಹಿತರೇ ನನಗೆ ಪ್ರೇರಣೆ ಕೊಟ್ಟಿದ್ದು, ನಿಮ್ಮ ಗಿಡಗಳು ತುಂಬ ಚೆನ್ನಾಗಿದೆ, ಯಾಕೆ ನೀನು ಇದನ್ನೇ ಮಾಡಬಾರ್ದು ಅಂತಂದ್ಬಿಟ್ಟು. ಅವತ್ತಿಂದ 200 ಇದ್ದಿದ್ದು 1,000 ಆಯಿತು, 1,000 ಇದ್ದಿದ್ದು 2,000 ಆಯಿತು. ಇವತ್ತಿನ ದಿನ 4,500 ಪ್ರತಿ ವರ್ಷ ಮಾಡ್ತೀನಿ. ಎರಡು ರೀತಿ ಮಾಡ್ತೀನಿ. ಒಂದು 2.5 ಸಸಿಗಳನ್ನ ಪಾಲಿಬ್ಯಾಗ್ಸಲ್ಲಿ ಬೆಳಿತೀನಿ, ಇನ್ನು ಬಾಕಿ ಮಾಮೂಲು ನಾವು ಏನು ಭೂಮಿಲಿ ಹಾಕಿ ಮಾರ್ತೀವಿ ಆ ಥರ ಒಂದು 4,000 ಪ್ರತಿ ವರ್ಷ ಮಾಡ್ತೀನಿ. ಇದು ಹೇಗೆ ಅಂದರೆ ಪ್ರತಿ ತಿಂಗಳು ಒಂದು 250-300 ಕಾಯಿಗಳು ಬಿದ್ದ ಕಾಯಿಗಳಲ್ಲಿ ಆರಿಸಿ ಅದರಲ್ಲೇ ಸಸಿಗಳನ್ನ ಮಾಡಿಕೊಂಡು ಹೋಗ್ತೀನಿ. ಸಾಕಷ್ಟು ಸುತ್ತಮುತ್ತ ಇರೋ ಜನಗಳು ಮತ್ತು ಈ ವರ್ಷ ಒಂದು 200 ಗಿಡಗಳು ಚಿತ್ತೂರಿಗೆ ಕಳಿಸ್ತೆ. ಪಾಲಿಬ್ಯಾಗಲ್ಲಿ ಮಾಡಿರೋಂಥ ಗಿಡಗಳನ್ನ ಚಿತ್ತೂರಿಗೆ ಕಳಿಸಿದ್ದೀನಿ. ಹಾಗಾಗಿ ಪ್ರತಿ ವರ್ಷ ರೈತರೇ ನನಗೆ ಪ್ರೇರಣೆ, ರೈತರೇ ನನಗೆ ಹುಮ್ಮಸ್ಸಿಗೆ ಕಾರಣ. ಯಾಕೆಂದರೆ ಅವರು ವಾಪಸ್ ನನಗೆ ಫೋನ್ ಮಾಡ್ತಾರೆ, ನಾನು ಫ್ರೀ ಕನ್ಸಲ್ಟೆನ್ಸಿ ಕೊಡ್ತೀನಿ, ಏನಾಗಿದೆ ತೊಂದರೆ ಅದಕ್ಕೆ ಏನು, ತೆಂಗಿನ ಸಸಿಗಳಿಗೆ ಏನು ಹಾಕಬೇಕು, ಗೊಬ್ಬರ ಏನು ಹಾಕಬೇಕು, ಅದನ್ನೆಲ್ಲ ನಾನೇ ಫ್ರೀ ಸಲಹೆ ಕೊಡ್ತೀನಿ ಅದಕ್ಕೆ. ಅದಲ್ದಲೇ ರೈತರೇನೆ ಹೇಳ್ತಾರೆ ನಮಗೆ, ನಿಮ್ಮ ಸಸಿಗಳು 4.5 ಫಸಲು ಬಂದಿದೆ ಅಂತ ಅಂದ್ಬಿಟ್ಟು. ದುಡ್ಡಿಗಿಂತ ಹೆಚ್ಚಾಗಿ ರೈತರದು ಏನು ನನಗೆ ವಾಪಸ್ಸು ಕರೆ ಮಾಡಿ ಅವರು ನನ್ನ ಸಸಿಗಳ ಬಗ್ಗೆ ಉತ್ತಮ ರೀತಿಯಲ್ಲಿ ರಿಪ್ಲೈ ಮಾಡ್ತಾರೆ, ಅದೇ ನನಗೆ ಇನ್ನಷ್ಟು ಹೆಚ್ಚಾಗಿ ಇನ್ನಷ್ಟು ಚೆನ್ನಾಗಿ ಮಾಡೋದಕ್ಕೆ ಪ್ರೋತ್ಸಾಹ ಆಗ್ತದೆ ನನಗೆ. ಸಾಮಾನ್ಯವಾಗಿ 30 ಅಥವಾ ಮೇಲ್ಪಟ್ಟ ವಯಸ್ಸಿನ ತೆಂಗಿನ ಮರಗಳಿಂದ ಕಾಯಿಗಳನ್ನ ಆಯ್ಕೆ ಮಾಡಿಕೊಳ್ಬೇಕು ಅಂತ ಇದೆ. ನಿಮ್ಮಲ್ಲಿ ಸಹಜವಾಗಿಯೇ ಅಷ್ಟು ವರ್ಷದ ಮರಗಳು ಇದೆ, ಹಾಗಾಗಿ ಅದು ನಿಮಗೆ ಅನುಕೂಲ ಆಗ್ತಾ ಇದೆ. ಇನ್ನು ಹಣ್ಣಿನ ಬೆಳೆಗಳಿಗೆ ಬಂದರೆ ಆರ್ಥಿಕವಾಗಿ ತುಂಬ ಲಾಭದಾಯಕ ಅನ್ನುವಂತಹ ಬೆಣ್ಣೆಹಣ್ಣು, ಅವೆಕಾಡೋ, ಬಟರ್ ಫ್ರೂಟ್ನ ನೀವು ಬೆಳೀತಾ ಇದ್ದೀರಿ. ಎಷ್ಟು ಮರಗಳಿದೆ, ಏನು ಅದರಿಂದ ಆದಾಯ ನಿಮಗೆ ಬರ್ತಾ ಇದೆ? ನನ್ನ ಹತ್ರ ಒಂದು 50 ಈಗ, 50 50 ಮರ ಈಗ ಕಳೆದ ವರ್ಷದಿಂದ ಫಸಲು ಬರ್ತಾ ಇದೆ. ಈ ವರ್ಷ ಇನ್ನೂ ನಾವು ಫಸಲು ಕೊಯ್ದಿಲ್ಲ. ಕಳೆದ ವರ್ಷದ ಫಸಲಲ್ಲಿ ಒಂದು ಸಾಧಾರಣ ಒಂದು 10,000 ದುಡ್ಡು ಆಯಿತು ಅಷ್ಟೇ. ಹಾಪ್ಕಾಮ್ಸ್ಗೆನೇ ನಾನು ಚೆನ್ನಾಗಿ ಬೇಡಿಕೆ ಇದ್ದಿದ್ದರಿಂದ ಅದನ್ನು ಹಾಪ್ಕಾಮ್ಸ್ಗೆನೇ ಕೊಟ್ಟೆ ನಾನು. ಹಾಗಾಗಿ ಅದೊಂದು ಅಡಿಷ್ನಲ್ ಇನ್ಕಮ್ ಅಂತಂದ್ಬಿಟ್ಟು ಹೇಳ್ಬೋದು ಅಷ್ಟೇ. ಸಪೋಟ ಎಷ್ಟು ಮರಗಳು? ಸಪೋಟ ಒಂದು 75 75 ನನಗೆ ತೆಂಗಿನ ತೋಟದ ಒಳಗಡೆ ಇರೋದ್ರಿಂದ ಅದು ತುಂಬ ಫಸಲು ಓಪನ್ ಫೀಲ್ಡಲ್ಲಿ ಇರೋದಕ್ಕೂ ಮತ್ತು ತೆಂಗಿನ ತೋಟದೊಳಗಿರೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಹಾಗಾಗುವೆ ಅಂದು ಒಂದು 25-30,000 ಪ್ರತಿ ವರ್ಷ ಚೆನ್ನಾಗಿದ್ದರೆ, ಫಸಲು ಚೆನ್ನಾಗಿದ್ದರೆ ಒಂದು 25-30,000 ಪ್ರತಿ ವರ್ಷ ನಾವು ಗುತ್ತಿಗೆನೆ ಕೊಟ್ಬಿಡ್ತೀವಿ. ಯಾಕೆಂತಂದರೆ ಅದನ್ನು ಈ ಇಷ್ಟೆಲ್ಲ ವ್ಯವಸಾಯದ್ದು ಕಾರ್ಯಕ್ರಮಗಳಿದ್ದು ನಾವಿಗೆ ಮಾಡೋಕ್ಕಾಗೋದಿಲ್ಲ. ಅದನ್ನು ಕಿತ್ತು ತಿರ್ಗಾ ನಾವೇ ಸ್ವಂತವಾಗಿ ಮಾರೋದಕ್ಕಾಗೋದಿಲ್ಲ. 2-3 ಅದನ್ನು ಮಾಡಿದ್ವು ನಾವು, ಆದರೆ ತುಂಬ ಸಮಯ ತಗೊಳ್ಳುತ್ತೆ ಮತ್ತು ಬಾಕಿ ಬೆಳೆಗಳು ತೊಂದರೆ ಪಡುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಬಿಟ್ಟು ಈಗ ವರ್ಷದ ಲೆಕ್ಕದಲ್ಲಿ ಗುತ್ತಿಗೆ ಕೊಟ್ಬಿಡ್ತೀವಿ ಅದನ್ನು. ಬಹುಬೆಳೆ ಪದ್ಧತಿ ಹಾಗೂ ಫಲವತ್ತತೆಯನ್ನು ಕುರಿತು ಮೈಸೂರು ತಾಲೂಕು ಕಳಲವಾಡಿಯ ಪ್ರಗತಿಪರ ಕೃಷಿಕ ಆರ್ ರೋಹಿತ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ಈ ಸಂದರ್ಶನದ ಮುಂದುವರೆದ ಭಾಗ ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಮೂಡಿಬರಲಿದೆ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ